ಆದ್ಮಿ ಪಕ್ಷದಿಂದ ಪ್ರಭಾಕರ ರಾಮ ಸಾಲ್ಯಾನ್, ಕಾಂಗ್ರೆಸ್ನಿಂದ ಪ್ರಸಾದ ರಾಜ್ ಕಾಂಚಾ ನಾಮಪತ್ರ ಸಲ್ಲಿಸಿರುವ ಪ್ರಮುಖರಾಗಿದ್ದಾರೆ. 1,03,704 ಪುರುಷರು, 1,10,945 ಮಹಿಳೆಯರು ಸೇರಿದಂತೆ ಒಟ್ಟು 2,14,650 ಮತದಾರರಿದ್ದಾರೆ. ಇದರಲ್ಲಿ 3,437 ಯುವ ಮತದಾರರಿದ್ದು 7,827 ಮಂದಿ 80 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 226 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2013 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡ 76.56% ಮತದಾನವಾಗಿದ್ದಾರೆ. 2018 ಶೇಕಡ 77.77% ಮತದಾನವಾಗಿದೆ. ಕಾಪು ವಿಧಾನಸಭಾ ಮತಕ್ಷೇತ್ರ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಡುಬಿದ್ರಿ ಗ್ರಾಮದಲ್ಲಿರುವ ಕಡಲ ತೀರ. ಕಾಪು ದೀಪಸ್ತಂಭ ಅತ್ಯಂತ ಸುಂದರವಾಗಿದ್ದು ರಾಷ್ಟೀಯ ಹೆದ್ದಾರಿ 66 ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಉಡುಪಿಯಿಂದ ದಕ್ಷಿಣಕ್ಕೆ 13 ಕಿಲೋಮೀಟರ್ ಮತ್ತು ಮಂಗಳೂರಿನ ಉತ್ತರಕ್ಕೆ 40 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಮುಖ್ಯ ಬಂದರು ನಗರ ಎನ್ನಿಸಿರುವ ಕಾಪು ಉಡುಪಿ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಬಿಜೆಪಿಯಿಂದ ಗುರ್ಮೆ ಸುರೇಶ್ ಶೆಟ್ಟಿ, ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಸೊರಕೆ, ಆಮ್ ಆದ್ಮಿ ಪಕ್ಷದಿಂದ ಸ್ಟೀಫನ್ ರಿಚರ್ಡ್ಸ್ ಲೋಬೋ, ಪಕ್ಷೇತರ ಅಭ್ಯರ್ಥಿ ಅಬ್ದುಲ್ ರಹಿಮಾನ್ ಉಮೇದುವಾರಿಕೆ ಸಲ್ಲಿಸಿರುವ ಪ್ರಮುಖರಾಗಿದ್ದಾರೆ. ಕ್ಷೇತ್ರದಲ್ಲಿ 89,444 ಪುರುಷರು, 97,233 ಮಹಿಳೆಯರು ಸೇರಿ ಒಟ್ಟು 1,86,681 ಮತದಾರರಿದ್ದಾರೆ. ಇದರಲ್ಲಿ 3,560 ಯುವ ಮತದಾರರಿದ್ದು 5,770 ಮಂದಿ 80 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. 2,250 ಮಂದಿ ವಿಶೇಷಚೇತನ ಮತದಾರರಾಗಿದ್ದಾರೆ. ಸುಗಮ ಮತ್ತು ನ್ಯಾಯಸಮ್ಮತ ಮತದಾನಕ್ಕಾಗಿ ಒಟ್ಟು 208 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2013 ಚುನಾವಣೆಯಲ್ಲಿ ಶೇಕಡ 73.29% ಮತದಾನವಾಗಿದ್ದರೆ 2018 ಶೇಕಡ 78.58% ಮತದಾನವಾಗಿದೆ. ಕಾರ್ಕಳ ವಿಧಾನಸಭಾ ಮತಕ್ಷೇತ್ರ ಪಶ್ಚಿಮಘಟ್ಟದ ತಳದಲ್ಲಿರುವ ಕಾರ್ಕಳ ಹೆಸರಿನ ಊರು ಹಲವು ಶತಮಾನಗಳ ಹಿಂದೆ ಜೈನರಾಜರ ಆಳ್ವಿಕೆಯ ಕಾಲದಲ್ಲಿ ಪಾಂಡ್ಯನಗರಿ ಎಂದು ಪ್ರಸಿದ್ದಿ ಪಡೆದಿತ್ತು. ಕಾಲಕ್ರಮೇಣ ಇಲ್ಲಿರುವ ಕರಿಬಂಡೆಗಳಿಂದ ಕರಿಕಲ್ಲು ಎಂದು ಪ್ರಸಿದ್ದವಾಗಿತ್ತು. ಮುಂದೆ ಕರಿಕಲ್ಲು ತುಳುವಿನಲ್ಲಿ ಕಾರ್ಲವೆಂದು ಮಾರ್ಪಟ್ಟು ಕನ್ನಡದಲ್ಲಿ ಕಾರ್ಕಳ ಎಂದು ಹೆಸರಾಗಿದೆ. 42 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ, ಚತುರ್ಮುಖ ಬಸದಿ ಮತ್ತು ಇತರ ಧಾರ್ಮಿಕ ಕ್ಷೇತ್ರಗಳ ಮೂಲಕ ಕಾರ್ಕಳವು ಪ್ರವಾಸಿ ಸ್ಥಳವಾಗಿ ಛಾಪು ಮೂಡಿಸಿದೆ. ಕಾರ್ಕಳವು ಜೈನಕಾಶಿ ಎಂದೇ ಖ್ಯಾತಿ ಪಡೆದಿದ್ದು ಇಲ್ಲಿ ಜೈನ ಧರ್ಮೀಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಪ್ರಸ್ತುತ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವಿ ಸುನೀಲ್ ಕುಮಾರ್, ಕಾಂಗ್ರೆಸ್ನಿಂದ ಉದಯ ಶೆಟ್ಟಿ, ಪಕ್ಷೇತರ ಅಭ್ಯರ್ಥಿಗಳಾಗಿ ವಿದ್ಯಾಲಕ್ಷ್ಮಿ, ಕೃಷ್ಣ ಶೆಟ್ಟಿ, ಪ್ರಮೋದ್ ಮುತಾಲಿಕ್ ನಾಮಪತ್ರ ಸಲ್ಲಿಸಿರುವ ಪ್ರಮುಖರಾಗಿದ್ದಾರೆ. ಕ್ಷೇತ್ರದಲ್ಲಿ 90,380 ಪುರುಷರು, 98,030 ಮಹಿಳೆಯರು ಸೇರಿದಂತೆ ಒಟ್ಟು 1,88,410 ಮತದಾರರಿದ್ದಾರೆ. ಇದರಲ್ಲಿ 3,981 ಯುವ ಮತದಾರರಿದ್ದು 5,589 ಮಂದಿ 80 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. 2,156 ವಿಶೇಷಚೇತನ ಮತದಾರರಿದ್ದಾರೆ. ಒಟ್ಟು 209 ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 2013 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡ 81.06% ಮತದಾನವಾಗಿದ್ದರೆ 2018 ಶೇಕಡ 80.19% ಮತದಾನವಾಗಿದೆ. ಜಿಲ್ಲೆಯ ಇತರ ಕ್ಷೇತ್ರಗಳಿಗೆ ಹೋಲಿಸಿದ್ದಲ್ಲಿ ಈ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿದೆ. ಅಷ್ಟೇ ಅಲ್ಲದೆ ಈ ಬಾರಿಯೂ ಚುನಾವಣಾ ಆಯೋಗವು ಹಲವಾರು ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ಮತ ಹಾಕುವುದು ಸರ್ವಶ್ರೇಷ್ಠ ಹಕ್ಕು. ಪ್ರತಿ ಮತದಾರ ಖುಷಿಯಿಂದ ಮರೆಯದೆ ಹಕ್ಕು ಚಲಾಯಿಸಬೇಕಾಗಿ ನಾಡ ನಾಗರಿಕನಾಗಿ ನನ್ನ ಕೋರಿಕೆ. ನಮಸ್ತೆ. ಆಕಾಶವಾಣಿ ಮನದ ಮಾತಿನ 100 ಚಿಂತನೆಗಳು ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ March 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100 ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 99 ಆವೃತ್ತಿಯಲ್ಲಿ ಪ್ರಧಾನಿಯವರು ಅಂಗಾಂಗ ದಾನ ಮಾಡುವಂತೆ ನಾಗರಿಕರಲ್ಲಿ ಮನವಿ ಮಾಡಿದ ರೀತಿಯನ್ನು ಪುನರ್ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗೆ ಹೀಗೆ. ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿಯ ಮೂಲಕ 2014 October 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100 ಆವೃತ್ತಿ ತಲುಪುತ್ತಿದೆ. ನಮ್ಮಲ್ಲಿ ಹೆಚ್ಚಿನವರು ತಿಳಿದಿರುವುದಕ್ಕಿಂತ ಅಂಗದಾನ ಮತ್ತು ಅಂಗಾಂಶ ದಾನವು ಹೆಚ್ಚು ಪ್ರಮುಖವಾಗಿದೆ. ಸಮಾಜಕ್ಕೆ ಮತ್ತು ವ್ಯಕ್ತಿಗಳಿಗೆ ಅದು ನೇರವಾಗಿ ಪರಿಣಾಮ ಬೀರುತ್ತದೆ. ಅಂತಿಮ ಹಂತದ ಅಂಗವೈಫಲ್ಯವಿರುವ ಕೆಲವು ಜನರಿಗೆ ಇದು ಜೀವನ ಮತ್ತು ಮರಣದ ವಿಷಯವಾಗಿದೆ. ಅಂಗಾಂಗ ಕಸಿ ಅಗತ್ಯದ ಲಭ್ಯತೆಗಿಂತ ಹೆಚ್ಚಾಗಿದೆ. ಕಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಅಂಗದಾನದ ಬಗ್ಗೆ ಜಾಗೃತಿ ಅವಶ್ಯವಾಗಿರುತ್ತದೆ ಮತ್ತು ಜನರು ಅಂಗಾಂಗ ದಾನಗಳ ಬಗ್ಗೆ ಧನಾತ್ಮಕ ಮನೋಭಾವವನ್ನು ಕೂಡ ಹೊಂದಿರಬೇಕು. ಸ್ನೇಹಿತರೆ, ಆಧುನಿಕ ವೈದ್ಯಕೀಯ ವಿಜ್ಞಾನದ ಈ ಸಂದರ್ಭದಲ್ಲಿ ಅಂಗದಾನವು ಯಾರದೋ ಜೀವನಕ್ಕೆ ಜೀವದಾನ ಮಾಡುವ ಒಂದು ಬಹುದೊಡ್ಡ ಮಾಧ್ಯಮವಾಗಿದೆ. ಒಬ್ಬ ವ್ಯಕ್ತಿ ಮರಣದ ನಂತರ ತನ್ನ ಶರೀರ ದಾನ ಮಾಡಿದರೆ ಅದು 8-9 ಜನರಿಗೆ ಒಂದು ಹೊಸ ಜೀವನ ಒದಗಿಸುವ ಸಾಧ್ಯತೆ ಇದೆ. ಸಂತೋಷದ ಮಾತೆಂದರೆ ಇಂದು ದೇಶದಲ್ಲಿ ಅಂಗದಾನದ ಪ್ರತಿ ಜಾಗರೂಕತೆಯೂ ಹೆಚ್ಚಾಗಿದೆ. 2013 ನಮ್ಮ ದೇಶದಲ್ಲಿ 5,000 ಕಡಿಮೆ ಪ್ರಕರಣಗಳಿದ್ದವು. ಆದರೆ 2022 ಈ ಸಂಖ್ಯೆಯು ಹೆಚ್ಚಾಗಿ 15,000 ಅಧಿಕವಾಗಿದೆ ಎಂದು ಪ್ರಧಾನಿ ಹೇಳಿದರು. 2023 March 23 ಬಿತ್ತರಗೊಂಡ ಮನದ ಮಾತಿನಲ್ಲಿ ಪ್ರಧಾನಿಯವರು ಈ ಅಂಗಾಂಗ ದಾನದ ಬಗ್ಗೆ ಮಾತನಾಡಿದ್ದು ಈ ರೀತಿಯಾಗಿ. ಸಾಥಿಯೋ, ಆಧುನಿಕ ಮೆಡಿಕಲ್ ಸೈನ್ಸ್ ಕೇ ಇಸ್ ದೌರ್ ಮೇ ಆರ್ಗನ್ ಡೊನೇಷನ್ ಕಿಸಿ ಕೋ ಜೀವನ್ ದೇನೆ ಕಾ ಏಕ್ ಬಹುತ್ ಬಡಾ ಮಾಧ್ಯಮ ಬನ್ ಚುಕಾ ಹೈ. ಕಹತೆ ಹೈ ಜಬ್ ಏಕ್ ವ್ಯಕ್ತಿ ಮೃತ್ಯು ಕೆ ಬಾದ್ ಅಪ್ನಾ ಶರೀರ ದಾನ ಕರ್ತಾ ಹೈ ತೋ ಉಸ್ಸೆ 8-9 ಲೋಗೋ ಕೋ ಏಕ್ ನಯಾ ಜೀವನ್ ಮಿಲ್ನೆ ಕಿ ಸಂಭಾವನಾ ಬನ್ತಿ ಹೈ. ಸಂತೋಷ್ ಕಿ ಬಾತ್ ಹೈ ಕಿ ಆಜ್ ದೇಶ್ ಮೇ ಆರ್ಗನ್ ಡೊನೇಷನ್ ಕೆ ಪ್ರತಿ ಜಾಗರೂಕತಾ ಭಿ ಬಢ್ ರಹಿ ಹೈ. ಸಾಲ 2013 ಮೇ ಹಮಾರೆ ದೇಶ್ ಮೇ ಆರ್ಗನ್ ಡೊನೇಷನ್ ಕೆ 5,000 ಸೆ ಭಿ ಕಮ್ ಕೇಸಸ್ ಥೆ. ಲೇಕಿನ್ 2022 ಮೇ ಯೇ ಸಂಖ್ಯಾ ಬಢ್ಕರ್ 15,000 ಸೆ ಜ್ಯಾದಾ ಹೋ ಗಯಿ ಹೈ. ಆರ್ಗನ್ ಡೊನೇಷನ್ ಕರ್ನೆ ವಾಲೆ ವ್ಯಕ್ತಿಯೋ ನೆ ಉನ್ಕೆ ಪರಿವಾರ ನೆ ವಾಕೈ ಬಹುತ್ ಪುಣ್ಯ ಕಾ ಕಾಮ್ ಕಿಯಾ ಹೈ. ಮನದ ಮಾತಿನ 100 ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 7:00. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಜಿ ಶಾಂತಕುಮಾರ್. ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಮೂಡಿಬರಲಿದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓಹೋ ಯಮಣ್ಣ, ಓ ಚಂದ್ರಣ್ಣ, ಒಬ್ಬಪ್ಪ, ಇದಕ್ಕ ಕಾಲ ಎಳಕಂದ್ ಎಳಕಂದ್ ಬತ್ತಿದ್ದಯ್ಯ. ಏನು ನೆನ್ನೆ ಎಲ್ಲ ಒಂಚೂರ ಈ ಚುನಾವಣೆ ಅಲ್ವಪ್ಪ. ನಮ್ಗೂ ಬೇಕಾದವರು ಎಲೆಕ್ಷನ್ ನಿಂತ್ಕೊಂಡವ್ರೆ, ನಾವು ಸಿಯಾ ಚಾಡಿಯಪ್ಪ ಅಂತ ಪ್ರಚಾರಕ್ಕೆ ಹೋಗವ ಅಂತ ಹೋಗಿದ್ದೆ. ಪ್ರಚಾರಕ್ಕೆ ಹೋಗಿದ್ದೆಪ್ಪ, ಮಾಡ್ಬೇಕಲ್ವಾ ನಾವು ಈಗ ಇಂಥ ಸಂದರ್ಭದಲ್ಲಿ ನಾವು ಕುಂತ್ಕೊಳಕಾಗದ. ಈಗ ನಿನ್ಗೂ ನಾಲ್ಕು ಮಾತು ಹಾಕಪ್ಪ ಅಂತ ಹೇಳ್ತೀವಿ, ಹಾಕೋದು ಬಿಡೋದು ನಿನಗ್ ಬಿಟ್ಟಿದ್ದು. ಓಟ್ ಅಂತೂ ಮಾಡು ಒಟ್ನಲ್ಲಿ. ಅದೇನು ರಾಜಣ್ಣು ಬತ್ತವನ, ಅದೆಲ್ಲ ನೀನ್ ಹಿಂದ್ಕುಂಟ್ಲಿ. ನಾನು ಇಂಚೋರಿಯಿಂದ ನೋಡ್ಕೊ ಬತ್ತಾನೆ ಅವನಿ. ಯಾರನಪ್ಪ ಇವ್ನ ಏಮಣ್ಣನ್ನ? ಏನ್ ನಡೆಯ ಮೊಬೈಲ್ ಹಿಡ್ಕೊಂಡು ಅತ್ಲಗ್ ಇತ್ಲಗ್ ವಾಲ ಆಡ್ಕೊಬತ್ತವನೆ, ಗಮನ ಎಲ್ಲ ಪೂರ್ತಿ ಮೊಬೈಲ್ ಮೇಲೆ ಅದ ಕಣ ಹೇಳು. ಅಯ್ಯೋ ಅಮ್ಮ, ಈಗ ಹೇಳ್ತಿದ್ದ ಕಣ್ ರಾಜಣ್ಣ, ಈ ಊರ್ನಾಗ ಅದ್ ಯಾರ್ಯಾರ ಬಂದಿದ್ರಂತೆ, ಅವ್ರ ಜೊತೆಗ್ ಹೊಂಟು ಬಿಟ್ಟಿದ್ದಿ, ಅದಕ್ಕ ಹೊಸಿ ಕಾಲು ಎಳತ ಅಂತ ಹೇಳ್ತಿದ್ದ. ಈಗ ನೋಡಪ್ಪ, ಅದ್ಯಾಕ ನಮ್ಮ ನಿಂತ್ಕೊಂಡು ಮಾತಾಡೋದು? ಬಾ ಕಮಲಕ್ಕನ್ ಪಡ್ಸಾಲೆ ಇಲ್ವಾ, ಕುಂತ್ಕೊಂಡು ಮಾತಾಡಮು. ಮಾತಾಡ್ಬೋದಪ್ಪ, ಆಗ್ಲೇ ನೋಡು ನಮ್ ಕಮಲಕ್ಕ ಚಾಪಿಯ ಪಡ್ಸಾಲೆ ಮೇಲೆ ಹಾಸ್ಬಿಟ್ಟವಳೆ. ಆ ಕರೆಯಪ್ಪ ಕಮಲಕ್ಕನ ರಾಜಣ್ಣ ಹೊಸಿಯ. ಕಮಲಕ್ಕ, ಕಮಲಕ್ಕ, ಓ ಬಾರಣ್ಣ, ಬಾ ಓಟ್ ಹಾಕುವಂತ ಬಾ. ಏನ್ ಇವತ್ತೇ ಎಲೆಕ್ಷನ್? ಈಗ್ಲೇ ನಾವು ಹಂಗೆ ರೂಢಿ ಮಾಡ್ಕೋಬೇಕು. ಓ ಹಂಗಂದಿಯಾ? ಅದು ನಮ್ ನೈತಿಕ ಜವಾಬ್ದಾರಿ ಅಂತ. ಓ ಅದಕ್ಕೆ ನಾವೇ ಸುಮ್ನೆ ಒಂದ್ ದಾಳೆ ಮೇಲೆ ಓಟ್ ಹಾಕಿ ಹಾಕಿ ರೂಢಿ ಮಾಡ್ಕೊಳ್ಳನ್ವೆ. ರಾಜಣ್ಣ ನಿಂಗ್ ಗೊತ್ತಲ್ಲಪ್ಪ, ಕಣ್ಣೇಳು, ಹಿಂದೆ ಪೇಪರ್ ನಾಗಿರ್ತಿತ್ತು, ಬ್ಯಾಲೆಟ್ ಪೇಪರ್ ಹೋಗಿತ್ತು ಬಿಡು. ಒಂದೊಂದ್ ಪಕ್ಷಕ್ಕೆ ಒಂದೊಂದ್ ಚಿನ್ನ ಕೊಟ್ಟಿರೋರ. ಏನ್ ಇಷ್ಟು ಉದ್ದ ಇರೋದು ಲಿಸ್ಟು? ನಮ್ಗೆ ಯಾವ್ದು ಬೇಕೋ ಅದ್ರ ಮುಂದಕ್ಕೆ ಒಂದ್ ಇಷ್ಟು ದುದ್ದು ಇದು ಒತ್ ಬಿಟ್ಟು ಕೊಡೋರು. ಅದೇ ಎಫೆಕ್ಟ್ ಆಗ್ತಿವಲ್ಲಪ್ಪ ಇಂಕ್ನ, ಅದೇ ಎಂತದ ಇಷ್ಟುದ್ದ ಕಡ್ಡಿ ಕಣ್ಣ ಕೊಡೋರು. ಹಿಂಗ್ ಒತ್ಬಿಟ್ಟು ಇಲ್ಲಿ ಓದ್ಬೇಕು ನಮ್ಗೆ ಯಾವ್ದು ಬೇಕೋ ಅದ್ರ ಮುಂದೆ. ಅದು ಅಲ್ದೇ ಆಗೋಗದಲ್ಲಪ್ಪ ಎಲೆಕ್ಷನ್ ಆಗೋದ್ಮೇಲೆ ಮತ ಎಣಿಕೆ ನಡೆಯೋದಲ್ಲ. ಈ ಮತ ಎಣಿಕೆಯಲ್ಲಿ ಏನೋಗೋದು ಅಂದ್ರೆ ಬೆಳಗಾನ ಲೆಕ್ಕ ಹಾಕರು. ಒಂದಿನ ಎರಡ್ ದಿನ ಆಗೋದು ಮೈಕಲ್ಲಿ ಹೇಳ್ತಾ ಇರೋರು. ಕಮಲಕ್ಕ, ಇವ ಮೂರು ಮುಂಚೆ ಮತದಾನ ಎಣಿಕೆಗೆ ಉಂಟದ ಆ ಪೇಪರ್ ಎಲ್ಲ ಉಂಟೋಗಿ ಈಗ ಓಟ್ ಹಾಕೋದಕ್ಕೆ. ಅದೆಂತದ್ದು ಇವಿ ಮಿಷನ್ ಅಂತ ಬಂದವ ಕಣಪ್ಪ. ಈಗ ರಾಜಣ್ಣ ನಾನು ಏಮಣ್ಣುವೆ, ಅದ್ ಯಾರ್ ಗೆದ್ದರು ಅಂತ ಅನ್ಕೊಂಡು ಈ ಎಣಿಸ್ತಾರಲ್ಲಪ್ಪ ಮತಗಳ ಆ ಈ ಸ್ಕೂಲ್ ಮುಂದೆ ಎಣಿಸ್ತಾ ಇದ್ರು. ಒಂಟೋಗಿಮಿ ನಾಮುವೆ, ನಾ ಏನು ಮೈಕ್ನಾಗ ಹೇಳ್ತಾವ್ರೆ ಅವರು ಇವ್ರದ್ದು ಇಷ್ಟ ತಕೊಂಡ್ರು ಇವ್ರ ಅಷ್ಟು ತಕೊಂಡ್ರು ಅಂತ. ಅಪ್ಪೋ ಇದೇನ ಇದು ಮುಗಿತಾನೆ ಇಲ್ವಲ್ಲ ಅಂತ ನಾಮು ಒಟ್ಟ ಬೇರೆ ಕತ್ಕ ಉರಿತಾ ಅದ ಹಸು ಅಲ್ವಪ್ಪ. ಒಟ್ಗೇನು ಇಲ್ಲ ಎದ್ದೋಗಮು ಅಂತಂದ್ರೆ ಯಾರ್ ಗೆಲ್ತಾರ ಅನ್ನೋ ಇದ್ರಲ್ಲಿ ಒಟ್ಟಿಗೆ ಇಟ್ಟಾಕೊಂಡಿದ್ದವ ಅನ್ನೋದು ಮರ್ತು ಬಿಡ್ತಾರೆ. ಆಮೆಯಿಂದ ನಮ್ ಏನ ಏಮಣ್ಣ ಒಂದು ಪಿಲಾನ ಮಾಡ್ದ, ಬಾ ಇಲ್ಲಿ ನಿನಗೆ ಏನಾರು ಕೊಡ್ಸತೀನಿ ಅಂತ ಅನ್ಕೊಂಡು ಅದೆಲ್ಲ ಹುಡಿಕೊಂಡು ಹೋದಕ್ಕಪ್ಪ. ಅದ್ ಯಾವ್ದ ಗಲ್ಲಿ ಪಲ್ಲಿ ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಹೋದ್ರೆ ಓಟ್ಲೇ ಇಲ್ಲ, ಎಲ್ಲ ಬಾಗ್ಲ ಹಾಕ್ಬಿಟ್ಟಾರೆ. ಅವ್ ರಾತ್ರಿ 11 ಗಂಟೆಯಲ್ಲಿ ಯಾರವ ಇವ್ರು ಹೊಟ್ಟ ಸಿಗ್ತದೆ ಅಂತ ಕಾಯ್ಕೊಳ್ಳೋರು ಕಾಯ್ಕೊಂಡಿದ್ದು. ಅದಾಯ್ತಾ, ಅದು ಆಗ 15 ವರ್ಷದಿಂದ ಪ್ಯಾಲೆಟ್ ಆದಾಗ. ಆವಾಗ ಏನ್ ಮಾಡ್ದ ನಮ್ ಏಮಣ್ಣ, ಈ ಬಸ್ ಸ್ಟ್ಯಾಂಡ್ ದಿಕ್ಕಲ್ಲಿ ಕರ್ಕೊಂಡು ಹೋದಕ್ಕವ, ಬಾ ಅಲ್ಲಾರು ಸಿಗ್ತದೆ ಅಂತ ಅನ್ಕೊಂಡು. ಆಮೇಲೆ ಏನ್ ನನಗೆ ತಕ ತಕ ತಕ ಅಂತದೆ ಹೊಟ್ಟೆ, ಏನಾರು ತಿನ್ಲೇಬೇಕು. ಆವಾಗ ಎಡ್ ಬನ್ನು ಒಂದ್ ಟೀ ಕುಡಿಸ್ತಾ ನೋಡು. ಓ ಅದ್ ಹೆಂಗಿತ್ತು ಗೊತ್ತಾ, ಅಮೃತ ಅಮೃತ ಕವಸ್ದಾಗ. ಅದಾದ್ಮೇಲೆ ಸುಮ್ನೆ ಇದ್ನ ತಿರ್ಗಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮುದ್ದೆನೂ ತಿನ್ಕೊ ಬಂದ. ಅಯ್ಯೋ ತಗಿ ತಗಿ ತಗೋ, ಅದ್ ಯಾಕಂದ್ರೆ ರಾತ್ರಿ ಹೋಟ್ಲಲ್ಲಿ ಮನೇಲಿ ಕುಂತಿದ್ರು ಯಾರು ಗೆದ್ರು? ಅಯ್ಯೋ ಕಮಲಕ್ಕ, ಅದಕ್ಕೆ ಅದಕ್ಕೆ ಒಂದು ಹೇಳ್ತೀನಿ ಕೇಳು. ಈಗ ಅದು 15 ವರ್ಷದಿಂದ ಆಗ ಈ ಪತ್ರದಲ್ಲಿ ಬತ್ತಿತ್ತಲ್ಲ ಓಟ್ ಹಾಕ್ತಿದ್ವಲ್ಲ, ಆಗ ಈಗ 10 ವರ್ಷದಿಂದ ಎಲೆಕ್ಷನ್ ಆಯ್ತಲ್ಲ, ಆಗ ಫಸ್ಟ್ ಮಿಷನ್ ಅಲ್ವಾ ನಾನು ಹಿಂಗೆ ಎಲೆಕ್ಷನ್ದು ಮಾತುಕತೆ ಆಡಿ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅನ್ಕೊಂಡು ಎಲ್ಲ ನಾವು ಪಂಚಾಯತಿ ತಾವು ಕುಂತ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಹಳ್ಳಿ ಕಟ್ಟೆ ತಾವು ರಾತ್ರಿ 12 ಗಂಟೆಗೆ ಹೋಯ್ತು. ಏನು ಎಲ್ಲ ಗೊತ್ತಾಗೋದು ಮಾಮೂಲಿ ಸಂಜೆ ಬರ್ತಲ್ಲ ಅಂದ್ಬಿಟ್ಟು ನಾನು ಅವತ್ತು ಮಲಗ್ದನು 12 ಗಂಟೆ ನಿದ್ದೆ ಹೊಡೆದ್ಬಿಟ್ಟೆ ಚೆನ್ನಾಗಿ. ಅಲ್ಲಿ ಗಂಟೆ ಒಂದು ರೇಡಿಯೋನು ಆನ್ ಮಾಡಲಿಲ್ಲ, ಟಿವಿನೂ ಸ್ವಿಚ್ ಆನ್ ಮಾಡೋಕೆ ಹೋಗಿಲ್ಲ, ಚೆನ್ನಾಗಿ ಒಂಚೂರು ನಾಷ್ಟ ಗೀಷ್ಟ ಮಾಡ್ಕೊಂಡು ಆಮೇಲೆ ನೋಡ್ತೀನಿ ಪೂರ್ತಿ ಫಲಿತಾಂಶನೇ ಬಂದ್ಬಿಟ್ಟದೆ. ನಮ್ಮ ಏಮಣ್ಣ ಏನು ಮಾಡವನೆ ಅಂದರೆ ಕಮಲಕ್ಕ, ಇಮ ಬ್ಯಾಲೆಟ್ ಪೇಪರ್ ಒಂದು ನಮ್ಮ ರಾಜಣ್ಣ ಹೇಳ್ನಿಲ್ವಾ, ಬೆಳಗಾನ ಲೆಕ್ಕ ಹಾಕ್ತಾರೆ 2-3 ದಿನ ಆದರೂ ಮುಗಿತಿರ್ನಿಲ್ಲ ಅಂತ. ಇಮ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಂತ ಅನ್ಕೊಂಡು ಒಸಿ ಹಂಗೆ ನೋಡ್ತಿದ್ದ, ಕಣ್ಣು ನಿದ್ದೆ ಎತ್ಕತ್ತು, ಹಂಗೆ ಉರಿಕಂಡ, ಒರಿಕಂದು ಎದ್ದಗಳು ಅಷ್ಟಕ್ಕೆ ಬೆಳಗಾಗಿತ್ತು ಕವ. ಆವಾಗಲೇ ಅದು ರಿಸಲ್ಟ್ ಬಂದ್ಬಿಟ್ಟಿತ್ತು. ಬೆಳಗಾಗದಪ್ಪ 10:30-12 ಗಂಟೆಗೆ ಇದ್ದೆ. ಹೌದಪ್ಪ, ಎದ್ಬಿಟ್ಟು ಆಗ ರೇಡಿಯೋ ಟಿವಿ ಆನ್ ಮಾಡ್ತೀನಿ, ಪೂರ್ತಿ ರಾಜ್ಯದ ಮುಕ್ಕಾಲ್ವಾಸಿ ರಿಸಲ್ಟ್ ಬಂದ್ಬಿಟ್ಟೈತೆ. ಇರ್ಲಿ ಬಿಡು, ಇರ್ಲಿ ನೋಡಪ್ಪ, ನೀವಿಬ್ರು ರಿಸಲ್ಟ್ ಕೊಂಟೋದ್ರಿ. ರಿಸಲ್ಟ್ ಗಿಂತ ಮುಂಚೆ ತಿಳ್ಕೊಬೇಕಾದ್ದು ಇನ್ನು ಬೇಕಾದಷ್ಟು ಅದೇ. ಕಮಲಕ್ಕವ್ರದ್ದು ಸ್ತ್ರೀ ಶಕ್ತಿ ಸಂಘ ಅದಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಯಾರ್ಯಾರು ಹೆಂಗ್ ವೋಟ್ ಮಾಡಬೇಕು ಅನ್ನೋದನ್ನ ಜಾಗೃತಿ ಮೂಡಿಸ್ಬೇಕು ಮೊದ್ಲು. ಯಾರ್ಗಾರ ಹಾಕೊಳ್ಳಿ ಅವರು ಒಳ್ಳೆ ಹೆಂಗ್ ವೋಟ್ ಹಾಕ್ಬೇಕು, ಯಾವ್ದು ಒತ್ತಿದ್ರೆ ವೋಟ್ ಕರೆಕ್ಟ್ ಆಗಿ ಬೀಳ್ತದೆ ಆ ಇವಿ ಮಿಷಿನ್ನಾಗೆ, ಯಾವ್ದು ಓದ್ತಿದ್ರೆ ವೋಟ್ ಆಗಲ್ಲ ಅದು ರಿಜೆಕ್ಟ್ ಆಯ್ತದೆ ವೋಟ್. ಅವರೆಲ್ಲ ದೇನ ಸ್ತ್ರೀ ಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಹೆಂಗು ಒಂದಿನ ಎಲ್ಲರಿಗೂ ಆಚೆ ಈಚೆ ಕೆಲಸ ಮಾಡೋ ರಜಾ ಸಿಗ್ತದೆ ಅಂತ ಟೂರ್ ಹೋಯ್ತಾ ಇದಾರಂತೆ. ಎಂತದ್ದು ಇಲ್ಲ ಕಣ್ ಸುಮ್ನಿರು, ಎಲ್ಲಿಗೆ ಹೋದ್ರು ಅಂತ ಇದ್ರು. ಆ ಸರೋಜಕ್ಕ ನಿಮ್ ಸಂಘದಲ್ಲಿ ಇಲ್ವಾ? ನಮ್ಮ ಮನೆ ಪಕ್ಕ ಅವಕ್ಕ ಹಂಗ ಅಂತಿತ್ತು, ಹಿಂಗೆ ಎಲ್ಲ ನಾವು ಟೂರ್ ಪ್ಲಾನ್ ಮಾಡ್ತಾ ಇದೀವಿ ಕಣ್ ಮಗ. ಸರೋಜಕ್ಕ ಕಮಲಕ್ಕನ್ ಕೇಳು, ಸ್ತ್ರೀ ಶಕ್ತಿ ಸಂಘದಲ್ಲಿ ಲೋನ್ ಕೇಳದ್ಲಂತೆ, ಕೊಟ್ಟಿಲ್ಲ ಓ ಸರ್ದೆ ತೀರ್ಸಿಲ್ಲ ಅವಳು, ಅದಕ್ಕೆ ಕೊಟ್ಟಿಲ್ಲ. ಅದು ಒಂದು ಕನಪ್ಪ ಮಗ, ನಿಮ್ಮ ಪಾರ್ಟಿಯವ್ರ ಕಡೆಯಿಂದ ಏನಾರು ನಮಗೋಸಿ ಮಾಡಿಸು ವೋಟ್ ಮಾಡವ ಅಂತ ಹಿಂಗೆ ಆಮಿಷಕ್ಕೆ ಆಮಿಷಕ್ ಬಲಿ ಆಗೋದು ಜನ. ಯಾರು ಒಳ್ಳೆ ವ್ಯಕ್ತಿ ಯಾರು ಒಳ್ಳೇದು ಅದೆಲ್ಲ ಪ್ರಜೆಗೆ ಏನ್ ಜವಾಬ್ದಾರಿ ಬೇಕು, ನಾವು ಇಂತ ಆಮಿಷಗಳಿಗೆ ಬಲಿ ಆಗ್ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡ್ತಿಲ್ಲ. ಇವತ್ತಿಗೆ ಏನೋ ನಮ್ಗೆ ಅನುಕೂಲ ಆಗ್ಬಿಟ್ರೆ ಅದೇನೋ ಕೊಡ್ತಾ ಇದಾರಂತಲ್ಲ ನನಗೂ ಕೊಡಿಸು ಅಂತ ನೋಡನ್ನು ಹೇಳಿದೆ. ನೋಡಪ್ಪ ನಾವು ಹಂಗೆಲ್ಲ ಮಾಡೋಕ್ಕಿಲ್ಲ, ನಾನು ಒಬ್ಬ ಜವಾಬ್ದಾರಿಯಾಗಿ ಇದ್ಕೊಂಡು ನನ್ನ ವಿವೇಚನೆಗೆ ಇಂಥ ನನ್ನ ಪಕ್ಷ ಒಳ್ಳೇದು ಅಂತ ಓಡ್ತಾ ಇದ್ದೇನೆ. ಈಗ ರಾಜಣ್ಣು ಓಡಾಡ್ತಾವನೆ, ಈ ಕೆಲಸಗಳ ನಾವು ಮಾಡ್ಸೋಕೆ ಹೋಗಿಲ್ಲ ಊರೊಳಗಡೆ ಅಂತ ನಾನು ಹೇಳ್ಬಿಟ್ಟೆ. ಹೇಮಣ್ಣ ನೋಡಪ್ಪ, ಈಗ ಏನು ಅಂತಂದರೆ ನಮ್ಮ ಊರಿನಾಗೆ ಎಷ್ಟೊಂದು ಜನ ಬರ್ತಾರೆ ನನಗಾಕಿ ವೋಟು ನನಗಾಕಿ ನನಗಾಕಿ ಅಂತ ಅನ್ಕೊಂಡು ನಾವು ಯಾವುದಕ್ಕೂ ಬಲಿಯಾಗಕ್ಕೆ ಹೋಗ್ಬಾರ್ದು. ನೋಡಪ್ಪ ಅವ್ರು ಬರ್ತಾರೆ ಅವ್ರ ದಿಕ್ಕು ಒಂದಷ್ಟು ಜನ, ಇವ್ರು ಬರ್ತಾರೆ ಇವ್ರ ದಿಕ್ಕು ಒಂದಷ್ಟು ಜನ, ನಮ್ಮ ನಮ್ಮಲ್ಲೇ ಕಚ್ಚಾಟ ಶುರು ಆಗ್ಬಿಡ್ತದೆ. ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ಹಳ್ಳಿ ಜನ ಒಳ್ಳಿ ಜನ ಅಲ್ವಾ? ಅದಕ್ಕೆ ಅವರೇನೋ ಹೇಳ್ತಾರೆ ಅಂದ್ಬಿಟ್ಟು ಅದೇನೋ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಕೈಯ ಚಾಚ್ಬಿಟ್ರೆ ಮನ್ಸನ್ನ ಆ ಕಡೆ ಕೊಟ್ಬಿಟ್ರೆ ನಮ್ಮ ಕಚ್ಚಾಡ್ಕೊಂಡು ಆಮೇಲೆ 5 ವರ್ಷ ಅವ್ರೇನಾದ್ರು ಸರಿಯಾದವ್ರು ಅಲ್ಲ ಅಂದ್ರೆ ನಾವೇ ತಾನೇ ಎಲ್ಲ ಅನ್ಭವಿಸ್ ಕಷ್ಟ ಅನ್ಭವಿಸ್ಬೇಕಾದವ್ರು. ಕೆಲವ್ರು ಏನಂತಾರೆ ಗೊತ್ತಾ, ಈಗ ಟೂರ್ ಹೋಗೋದಿರ್ಲಿ, ಏ ನಾವ್ ಯಾರಿಗೂ ಓಟ್ ಕೊಡಲ್ಲಪ್ಪ, ಯಾರನ್ ಗೆಲ್ಸಿದ್ರೆ ಏನ್ ಬಂತು, ನಾವ್ ದುಡಿಯೋ ತಪ್ತದ, ನಾವೇ ಸಂಪಾದನೆ ಮಾಡ್ಬೇಕು, ನಮ್ ಜೀವನ ನಾವೇ ನೋಡ್ಬೇಕು, ಅಲ್ಯಾಕೆ ಹೋಗೋಣ, ಓಟೇ ಕೊಡಲ್ಲ ಅಂತ. ನಿಂಗ ಕೇಳ್ತಿರ್ನಿಲ್ವಾ ಯಾವ ರಾಜ ಬಂದ್ರೆ ನಮ್ ರಾಗಿ ಬೀಸೋದ್ ತಪ್ಪದ ಹಂಗೆ ಕಣ್ಣ ಎಲ್ಲ ಅನ್ನೋದು. ನಾವು ದುಡಿಯೋ ತಪ್ಪದ ಅಂತ ಕೇಳ್ತಾರಲ್ಲ, ನಿಮ್ಗ್ ದುಡಿಮೆ ಸಿಕ್ಬೇಕಾದ್ರೆ ಆ ಪ್ರಜಾಪ್ರಭುತ್ವ ಅಂತ ಇರುತ್ತಲ್ಲ ಒಂದು ಅಧಿಕಾರ ಅಂತ, ಒಂದು ಆಡಳಿತ ನಡೆಸೋ ಸರ್ಕಾರ ಅಂತ ಇರ್ತಲ್ಲ, ಅದಿರ್ಬೇಕು. ಅದಿದ್ರೆ ದುಡಿಮೆ ಕೊಡಕ್ ಆಗೋದು, ಎಲ್ಲಿಂದಲ್ಲಿಗೂ ಲಿಂಕ್ ಇರುತ್ತದು, ಇಲ್ಲ ಅಂತ ಹೇಳಕ್ ಆಗಲ್ಲ. ನೀವೇ ದುಡಿಬೇಕು, ಯಾವ ಒಂದ್ ಸರ್ಕಾರ ಇದ್ರು ದುಡಿಬೇಕು, ಇನ್ನೊಂದ್ ಸರ್ಕಾರ ಇದ್ರು ದುಡಿಲೇಬೇಕು. ಸರ್ಕಾರ ಇಲ್ದಾರು ನಿಮ್ಗೆ ಕೊಟ್ಬಿಟ್ಟಾರ? ಸರ್ಕಾರ ಇಲ್ಲ ಅಂದ್ರೆ ಅದನ್ನ ಅರಾಜಕತೆ ಅಂತ ಕರೀತಾರಲ್ಲ, ಒಂದು ಕಾನೂನು ಕಟ್ಲೆ ಒಂದು ಪ್ರದೇಶ ಅಂದ್ಮೇಲೆ ಇದನ್ನೆಲ್ಲ ಅವತ್ತಿನ ಕಾಲದಿಂದ ನಾಗರಿಕತೆ ಬಂದ ಕಾಲದಿಂದನೂ ಕೂಡ ಅವತ್ತು ತೋಳ್ಬಲದಿಂದ ರಾಜ ಯುದ್ಧ ಮಾಡಿ ಗೆದ್ದು ಒಂದು ಪ್ರದೇಶವನ್ನ ಆ ಜನಗಳನ್ನ ಅವನ ಪ್ರದೇಶದ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದ. ಅವನಿಗೂ ಕೂಡ ಒಂದು ರಾಜಧರ್ಮ ಅಂತ ಇತ್ತು, ಆ ರಾಜಗುರುಗಳು ಅಂತ ಇದ್ರು. ಅವರೆಲ್ಲ ಹೇಳಿ ಧರ್ಮವಾಗಿ ನಡ್ಕೋಬೇಕು, ಜನಗಳ ಹಿತದೃಷ್ಟಿಗೆ ಏನು ಮಾಡಬೇಕು, ಅವ್ರಿಗೆ ಒಳ್ಳೊಳ್ಳೆ ಯೋಜನೆಗಳು, ಕೆರೆ ಕಟ್ಟೋದು, ದೇವಸ್ಥಾನಗಳು ಕಟ್ಟೋದು, ಶಾಲೆಗಳು ಕೊಡೋದು, ಜನಗಳಿಗೆ ತೆರಿಗೆ ತಗೊಳ್ಳೋದು, ಅವ್ರಿಗೆ ಅನುಕೂಲ ಮಾಡ್ಕೊಡೋದು, ಈ ಥರದ್ದೆಲ್ಲ ಕೆಲಸ ಕಟ್ಟಲೆಗಳು ಮಾಡ್ತಾಯಿದ್ರು. ಈಗ ಆಧುನಿಕತೆ ಬೆಳೆದಂಗೆ ಅನುಕೂಲಗಳು ಜಾಸ್ತಿ ಆಗಿದೆ, ತಂತ್ರಜ್ಞಾನ ಜಾಸ್ತಿ ಆಗಿದೆ, ಇವನ್ನೆಲ್ಲ ಹೇಗೆ ನಾವು ಸಮರ್ಪಕವಾಗಿ ಬಳಸ್ಕೋಬೇಕು, ಜನಗಳಿಗೆ ನಮ್ಮ ಸರ್ಕಾರದ ಯೋಜನೆಗಳನ್ನ ಸರ್ಕಾರದಿಂದ ಜನಗಳು ದುಡ್ತಕ್ಕಂಥದ್ರಲ್ಲೇ ನಮಗೆ ತೆರಿಗೆ ತಗೊಂಡು ತೆರಿಗೆ ರೂಪದ ಹಣವನ್ನು ಸಂಗ್ರಹ ಮಾಡಿ ಅದರಲ್ಲೇ ಯೋಜನೆಯನ್ನು ಹೆಂಗೆ ರೂಪಿಸ್ಬೇಕು, ಇವೆಲ್ಲವೂ ಕೂಡ ಸರ್ಕಾರದ ಮೂಲಕನೇ ನಡೆಯೋದು. ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಆ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡ್ತದೆ. ಅದರಲ್ಲೂ ಸುಭದ್ರವಾದ ಸರ್ಕಾರವನ್ನು, ಅದು ನಮ್ಮ ದೇಶದ ನಾಗರಿಕ ಜನಗಳು, ಅದು ತಿಳುವಳಿಕೆ ಇರೋಂಥ ಜನಗಳು ಇದುವರೆಗೂ ಕೂಡ ನಮಗೆ ಸ್ವತಂತ್ರ ಬಂದಾಗಿಂದಲೂ ಕೂಡ ಒಟ್ಟಿನಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾವ್ರೆ. ಒಳ್ಳೆ ವಿಷಯ ಹೇಳ್ದೆ ಯಮ್ಮಣ್ಣ. ಸರ್ಕಾರ ಅಂದ್ರೆ ಯಾರು? ನಾವು ಅಲ್ವಯ್ಯ. ಈ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ವಪ್ಪ ಇರೋದು. ಈ ಸರ್ಕಾರನ ಆಡಳಿತನ ರಚನೆ ಮಾಡೋರು ನಾವೇ. ಹಾಗಾಗಿ ನಮಗೊಂದು ಜವಾಬ್ದಾರಿ ಇರ್ತದೆ ಅಲ್ವವ್ವ. ಹಾಗೆ ಜವಾಬ್ದಾರಿ ಅಂದ್ರೆ ಏನಾ ಅದು? ನಾವು ಒಳ್ಳೆಯವ್ರಿಗೆ ಮತ ಕೊಡಬೇಕು, ಒಳ್ಳೆಯವ್ರನ್ನ ಗೆಲ್ಲಿಸ್ಕೋಬೇಕು. ಸಜ್ಜನರು ಇದ್ರೆ ಒಳ್ಳೆ ಆಡಳಿತ ನಮಗೆ ಸಿಗ್ತದೆ ಅಲ್ವವ. ಯಾರು ನಮಗೆ ನಮ್ಮ ಜನಕ್ಕೆ ಹಿತ ಉಂಟು ಮಾಡ್ತಾರೋ ಅಂತವ್ರಿಗೆ ನಮ್ಮ ಮತ ಅಂತ ಡಿಸೈಡ್ ಮಾಡ್ಬೇಕು. ಸಜ್ಜನರು ಅಂದ್ರೆ ಎಲ್ಲ ಸಮರ್ಥರು ಆಗಿರ್ಬೇಕು. ಬರೀ ಒಳ್ಳೆತನ ಕಟ್ಕೊಂಡು ಆಡಳಿತ ಮಾಡಕ್ ಹಾಕಿಲ್ಲ ಕಾರಣ. ಏನಿ ಹಂಗ ಹೇಳ್ಬೇಡಕ್ಕಪ್ಪ, ಹಂಗ ಹೇಳ್ಬೇಡ, ಹೇಳಕ್ ಹೋಗ್ಲೇ ಬೇಡ. ನೀನ್ ಒಳ್ಳೆತನ ಬೇಕು ನೋಡಯ್ಯ. ಒಳ್ಳೆಯವ್ರು ಎಲ್ಲಿರ್ತಾರೋ ಆ ನೆಲ ಸುಭಿಕ್ಸುವಾಗಿರ್ತದೆ. ಸಂಘ ಹೆಜ್ಜೆನು ಸವಿದಂತೆ ರಾಜಿಗೆ ಹಂಗ್ ಬಿಟ್ಟ ಕಮಲಕ್ಕ ಅಲ್ವಾ. ಅಮ್ಮ ಈಗ ನಮ್ಮಂತವ್ರ ಜೊತೆ ಸೇರ್ಕೊಂಡಿಲ್ವಾ, ಅದಕ್ಕೆ ಅವನಂಗೆ ಹೇಳ್ತಿರೋದು. ಈ ಮಕ್ಕಳು ಕೆಲವೊಂದು ಅವು ಇವಾಗೆ ಅವಗೆ ಅಷ್ಟು ವಿವೇಚನೆ ಇರಲ್ಲ. ನಮ್ಮಂತವ್ರು ಕೂರ್ಸ್ಕೊಂಡು ಮನೆ ಒಳಗಡೆ, ನೋಡಪ್ಪ ನಿಂದು ವೋಟ್ ಅದೇ, ಹೊಸ್ದಾಗಿ ನೀನು ಬಂದಿದೀಯ, ನೀನು ಯೋಚನೆ ಮಾಡಿ. ನಾವು ಅವ್ರನ್ನ ಬಲವಂತ ಮಾಡೋಕ್ಕಾಗಲ್ಲ. ಇವತ್ತು ಗಂಡ ಒಂದು ಒಬ್ರಿಗೆ ಓಟ್ ಮಾಡಿದ್ರೆ ಹೆಂಡತಿ ಒಬ್ರಿಗೆ ಓಟ್ ಮಾಡ್ಬೋದು, ಮಕ್ಳು ಒಬ್ರಿಗೆ ಓಟ್ ಮಾಡ್ಬೋದು. ಸ್ವತಂತ್ರ ಜಾಗೃತ ಮತದಾರರಾಗಬೇಕು ಅನ್ನೋದು ಎಲ್ಲಾ ಕಡೆ ಕೇಳಿ ಬರ್ತಾರ ಸುದ್ದಿ ಅಲ್ವಾ. ಏನೇ ಆಗ್ಲಿ ನಾವು ಜಾಗೃತರಾಗಬೇಕು. ಜಾಗೃತ ಅಂತಂದ್ರೆ ಏನು? ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದನ್ನ ನಿರ್ಧಾರ ಮಾಡೋ ಸ್ಥಿತಿಗೆ ನಾವು ಬಂದು ನಿಂತ್ಕೋಬೇಕು. ಅದಕ್ಕೊಂದು ಒಳ್ಳೆ ಎಜುಕೇಶನ್ ಇರಬೇಕು, ಆಯ್ತಾ, ಓದ್ದವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು. ಹಾಗಾಗಿ ತಿಳುವಳಿಕೆ ಇರಬೇಕವ್ವ. ರಾಜ್ಯ ನಡೆಸೋದು ಅಂದ್ರೆ ಹುಡುಗಾಟವ, ತಿಳುವಳಿಕೆ ಇರಬೇಕು. ಅಂತ ತಿಳುವಳಿಕಸ್ತರನ್ನ ನಾವು ತಿಳುವಳಿಕೆದಾರರು ಆಯ್ಕೆ ಮಾಡಬೇಕು. ಯಾಕಂದ್ರೆ ಅವ್ರು ನಮ್ಮನ್ನ ಪ್ರತಿನಿಧಿಸಬೇಕು ಅಲ್ವವ್ವ. ಈಗ ಪಂಚಾಯತಿ ಕಟ್ಟೆಲಿ ನಾವೆಲ್ಲ ಸೇರ್ಕೊತೀವಿ, ಬರೀ ಇದೇ ಚರ್ಚೆ ಮಾಡೋದಲ್ಲ. ನೀನು ಅವ್ರಿಗೆ ಹಾಕು ಇವ್ರಿಗೆ ಹಾಕು ಅನ್ನೋದಲ್ಲ. ನಮ್ಮೂರ್ನ ಹೇಗ್ ಉದ್ಧಾರ ಮಾಡ್ತಾರೆ ಅವರು, ಅಂತವ್ರ ನಾವ್ ಆಯ್ಕೆ ಮಾಡ್ಬೇಕು ಅನ್ನೋ ಈ ಒಂದ್ ಛಲವ ನಾವ್ ಪಡ್ಬೇಕವ ಅಲ್ವಾ. ದೇಶದ ಬಗ್ಗೆ ಮಾತಾಡ್ತಿದ್ರೆ ನಮ್ ರಾಜಣ್ಣ ಮೊಬೈಲ್ ಹಿಡ್ಕೊಂಡು ಅದೇನೋ ನೋಡ್ತಾನೆ. ರಾಜಣ್ಣ ನೋಡಪ್ಪ, ಅಂತದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡ, ಆಯ್ತಾ. ನೀನು ತಿಳುವಳಿಕಸ್ತೇನೆ ಅದೇಲ್ವಾ. ಈಗ ಫಸ್ಟ್ ಈಗ ಕಮಲಕ್ ಅವ್ರ ಸ್ತ್ರೀಶಕ್ತಿ ಸಂಘದಲ್ಲಿ ಒಂದಿನ ಸಭೆ ಮಾಡ್ಕೊಂಡಿವಿ ಈಗ ಮತದಾನ ಜಾಗೃತಿ ಕಾರ್ಯಕ್ರಮ ಅಂತ. ಅವ್ರ ಸಂಘದಲ್ಲಿ ಎಷ್ಟು ಜನ ಅವ್ರೆ? ಅವ್ರ ಹಟ್ಟಿಯವ್ರ ಅಷ್ಟು ಜನ ಬರ್ಬೇಕು. ಈಗ ಅವ್ರ ಸಂಘಕ್ಕೆ ಮಾತ್ರ ಬೇಡ, ಅವ್ರ ಸಂಘದ್ಲು ಕೇಳು ಇಲ್ಲಿ ಮಸ್ಟ್ ಅವ್ರಿಗೆ ಮಾಡಿದ್ರೆ ಅವ್ರ ಹಟ್ಟಿಯವ್ರ ಎಲ್ಲರೂ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬೇಕು ಅಂತ. ಅಲ್ಲೇ ಎಲ್ಲಿ ಎಷ್ಟು ಕಮಲಕ ಒಂದು 60-70 ಜನ ಅಂದ್ರೆ ಚಂದ್ರಣ್ಣ ನೀನು ಯೋಚನೆ ಮಾಡು. ಮನೇಲಿ 4-5 ಜನ ಬಂದ್ರೆ ಎಷ್ಟು ಜನ ಆಯ್ತು ಅಲ್ಲಿಗೆ? ಅವರು ಅವ್ರ ಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಬೇಕು ಅಂತ ಹೇಳಿದೀನಿ. ಹೌದು, ಆದ್ರೆ ಒಂದು ನಿನ್ ಪಾರ್ಟಿಯವರಿಗೆ ಓಟ್ ಹಾಕು ಅಂತ ಹೇಳ್ಬಾರ್ದು ನೀನು. ಮತದಾನ ಜಾಗೃತಿ ಶಿಬಿರ ಕಣೆ ಇದು ಪಾರ್ಟಿ ಅಲ್ಲ. ಎಂತ ವ್ಯಕ್ತಿ ಯಾರಿಗೆ ಹಾಕ್ಬೇಕು ಅಂತ ಹೇಳೋದು ಯಮಣ್ಣ? ನಾವು ಹೇಳ್ತಾ ಇರೋದು ಮತದಾನ ಜಾಗೃತಿ ಶಿಬಿರ. ಏನಪ್ಪ ಆ ಟೀಮ್ ಇಲ್ಲಿ ಮಾತಾಡ್ತಾರಲ್ಲ, ಹಂಗ ಮಾತಾಡ್ತಾ ಇದಾರಲ್ಲ ನಿಮ್ಮ ಕುಂತ್ಕೊಂಡು. ಇದು ಹಂಗೆ ಅನ್ಕೊಳ್ಳಲ್ಲ ನಮ್ ಯಮಣ್ಣ. ಒಂದೊಂದ್ಕಿತ ಹಂಗಂಗಿ ಆಯ್ತಾ ಇರ್ಲಿ, ನಾಮ್ ನಮ್ ಸವರ್ಸ್ಕೊಳಮ ಅಲ್ವಪ್ಪ. ಈಗ ನೋಡಪ್ಪ, ಸ್ವಸಹಾಯ ಸಂಘದವ್ರಾಗ್ಲಿ ನಾಮ್ಗಳಾಗ್ಲಿ ಇಂಥವ್ರಿಗೆ ಹಾಕಿ ಅಂತ ಹೇಳೋದು ಅಪರಾಧ ಅಲ್ವಯ್ಯ. ಈಗ ನಮ್ಮ ನಾಯಕಳಿಗೆ ನೀವು ಇಂಥವ್ರಿಗೆ ಹಾಕಿ ಅಂತ ಹೇಳಕ್ ಆಗೋದಿಲ್ಲ ಕಯ್ಯೂ. ಎಲ್ಲ ಬುದ್ಧಿ ಇರ್ತದೆ ಮೂಲೆ ಮನೆ ಕೆಂಪಿಗೆ, ಇಂಥವ್ರಿಗೆ ಹಾಕು ಅಂತ ಹೇಳಕ್ ಆದವ ನಾನು ಬಿಡು ಹೇಳ್ಬಾರ್ದು. ಅವಳು ಅವಳು ಇನ್ನೊಂದರ ಕಿತಾಪತಿ ಓದ್ಸತಿ ಓಟ್ ಹಾಕಕ್ ಹೋದ್ಲ, ಅದೇನೋ ಚಿತ್ರ ನೋಡ್ಕೊಂಡು ಏನೋ ಒತ್ತಷ್ಟಕ್ಕೆ ಅದ್ ಲಾಕ್ ಆಗೋಯ್ತದೆ. ಎಲ್ಲಿಗೆ ಮತ ಹಾಕ್ಬೇಕು ಅಂತಿದ್ಲು ಅಲ್ಲಿಗೆ ಹಾಕಕ್ ಆಗ್ಲಿ. ಚಂದ್ರಣ್ಣ ಕಮಲ ಕೇಳದ್ ನೋಡು, ನಾವು ಮಾಡ್ಬೇಕಾಗಿರೋದು ಏನ್ ಕೆಲ್ಸ ಅಂದ್ರೆ ಕಮಲ ಕೇಳ್ತಿದ್ಲಲ್ಲ ಈಗ, ಅಯ್ಯೋ ಹೋಗು ನಾವು ಓಟ್ ಹಾಕ್ಬಿಟ್ಟು ನಾವೇನಾಗ್ಬೇಕು, ನಮ್ಗೇನು ನಾವು ದುಡಿಯೋ ತಪ್ಪದ್ದು ಅಂತ ಅದನ್ನ ನಿವಾರಣೆ ಮಾಡ್ಬೇಕು. ಅವ್ರಿಗೆ ಜಾಗೃತಿ ಮೂಡಿಸ್ಬೇಕಾಗಿರೋದು ಅದಕ್ಕೆ ಓಟ್ನ ಕಡ್ಡಾಯವಾಗಿ ಹಾಕಿ ಮತ್ತೆ ಇನ್ನೊಂದು ಕೆಲಸ ಮಾಡ್ತಾರೆ. ಈ ಓಟ್ ಒಂದಿನ ರಜಾ ಅಂತ ಕೊಡ್ತದ ಸರ್ಕಾರ ಅಲ್ವ. ರಜಾ ಹೆಂಗಿದ್ರು ಸಿಕ್ಕದೆ, ಟ್ರಿಪ್ ಹೋಟಕ್ ಬಿಡಮು, ಪಿಕ್ಚರ್ ಕೊಟ್ಟಾಗ ಬಿಡಮು, ಆಯ್ತಾ, ಇನ್ನೆಲ್ಲಾರು ದೂರ ಹೋಗಿದ್ ಬರಮು ಅಂತ ಅನ್ಕೊಂಡು ಊರ್ ಬಿಟ್ಬಿಡ್ತಾರೆ. ಹಂಗ ಮಾಡಬಾರ್ದು. ನಮ್ಮ ಹಕ್ಕು ಏನದ ಆ ಚಲಾಯಿಸ್ಬಿಟ್ಟು ಮುಂದಿನ ಕೆಲಸ ಅಂತ ಅನ್ಕೋಬೇಕು. ನಾವು ಸಣ್ಣರಿರೋದಾಗ ಎಲ್ಲ ಗಾಡಿ ಕಟ್ಕೊಂಡು ಇನ್ನೊಂದು ಊರಿಗೆ ಹೋಗೋರು ಕಾರಣ ನಮ್ಮೂರಲ್ಲಿ ಆಗ ಇದ್ದಿಲ್ಲ ಈ ವೋಟಿಂಗ್ದು ಬೂತ್ ಮಾಡ್ತಿತ್ತು. ಬೂತ್ ನಾವು ಅವ್ರ ಜೊತೆ ಬೂತ್ ಹೆಂಗಿರ್ತದೆ ಬೂತ್ ಅನ್ಕೊಂಡು ನೋಡಕ್ಕೆ ನಾವು ಗಾಡಿಯಲ್ಲಿ ಮೆತ್ತಿಗೆ ಹೋಗೋದು. ಎಲ್ಲರೂ ಎಷ್ಟು ಜವಾಬ್ದಾರಿಲಿ ಹೋಗೋರು ಅಂದ್ರೆ ನೋಡಪ್ಪ ನಾವು ಬದುಕಿದ್ದು ವೋಟ್ ಮಾಡಿಲ್ಲ ಅಂತ ಅಂದ್ರೆ ನಾವು ಸತ್ತಂಗೆ ಅಂತ ಅಂದ್ ಮಾತಾಡ್ಕೊಳ್ಳೋರು. ಆಗ್ಲೇ ಅಷ್ಟು ಜವಾಬ್ದಾರಿ. ಆದ್ರೆ ಈಗ ಓದಿ ತಿಳಿದು ಕೆಲಸ ತಕೊಂಡು ಎಲ್ಲ ಆಗಿದ್ದು ರಜಾ ಸಿಕ್ತು ಅಂತ ನಾವು ಮಜಾ ಮಾಡಕ್ ಹೋಗ್ಬಿಡೋದು. ಜವಾಬ್ದಾರಿ ತಪ್ಪಿಸ್ಕೊಂಡು ಅಟ್ಟಿ ಪಕ್ಕದಲ್ಲೇ ಬೂತ್ ಇರ್ತದೆ ಇನ್ ಕೆಲವ್ರಿಗೆ ಅಯ್ಯೋ ಹಾಕೋಬಿಡು 7 ಗಂಟೆಗೆ ಶುರು ಆಯ್ತದೆ ಹೋದ್ರಾಯ್ತು 5 ಗಂಟೆ ಇರ್ತದೆ ಹೊಸಿ ನಿದ್ದೆ ಮಾಡ್ಕೊಂಬೋಯ್ತೀನಿ ಅಂತ 5 ಗಂಟೆ ಆಗೋಯ್ತದೆ. ಈ ನಮ್ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕಾರಣ ಹೇಳಪ್ಪ ಈ ಮತದಾನ ಅನ್ನೋದು ಅದು ನಾವು ಹಬ್ಬದ ತರ ಆಚರಣೆ ಮಾಡ್ಬೇಕು. ಅದೇನೋ ಪೇಪರ್ ನಾಗ ನೋಡ್ತೀವಿ ಪ್ರಜಾತಂತ್ರದ ಹಬ್ಬ ಅಂತ ಏನೋ ಇತ್ತಲ್ಲಯ್ಯ ಹಬ್ಬ ಕಯ್ಯ. ಈ ನೀವ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಬಂದ್ರು ಎಷ್ಟು ಖುಷಿ ಖುಷಿಯಾಗಿ ಬೆಳಿಗ್ಗೆ ಹೋಗಿ ತೋರಣ ಕಟ್ಕೊಂಡು ಎಲ್ಲ ಮಾಡಲ್ವಾ ಹೊಸ ಬಟ್ಟೆ ಹಾಕೊಂಡು ಹಂಗೆ ಬೆಳಿಗ್ಗೆ ವತರಕ್ಕೆ ಎದ್ದು ಸ್ನಾನ ಗಿನ ಮಾಡ್ಕೊಂಡು 7 ಗಂಟೆಗೆ ಹೋಗಿ ಮತದಾನ ಮಾಡಿ ಅಂತ ಹೇಳಪ್ಪ. ನಮ್ ತಾತಿದ್ದ ನಿಂಗಣ್ಣ ಗೊತ್ತಲ್ಲ ರಾಜಣ್ಣ ಏಮಣ್ಣಂಗೂ ಗೊತ್ತು. ಅಮ್ಮ ನಾನು ಇನ್ನು ಎಳ ಹುಡುಗ ಆಯ್ತಾ ಈ ಸ್ಕೂಲ್ಗೆ ಆಗ್ತಾನೆ ಹೋಯ್ತಿದ್ದಿ ನಮ್ಮ ಸ್ಕೂಲ್ನಾಗಿ ಬೂತು. ನಮ್ಮ ತಾತ ಏನ್ ಮಾಡ್ತಿದ್ದ ಬೆಳಿಗ್ಗೆ ಎದ್ದು ಏನವ 5 ಗಂಟೆಗೆ ಎದ್ದು ನಾನು ಫಸ್ಟು ನಾನು ವೋಟ್ ಹಾಕ್ಬೇಕು ಅಂತ ಅನ್ಕೊಂಡು ನೀಟಾಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಇಸ್ತ್ರಿ ಮಾಡಿರೋ ಬಟ್ಟೆ ಹಾಕೊಂಡು ವಿಭೂತಿ ಗಟ್ಟಿ ಹಾಕೊಂಡು ಮೊದಲು ವೋಟ್ ಮಾಡ್ತಿದ್ದ. ಇದು ದೇಶಾಭಿಮಾನ ಅಂತಂದ್ರೆ ಪೂಜೆ ಮಾಡೋರು ಕಣ್ಣ ಬಾಕ್ಸ್ ಇರೋದೆಲ್ಲ ಒಂದು ಮೊದಲು ಅದಕ್ಕೆಲ್ಲ ಪೂಜೆ ಮಾಡಿ ಆಮೇಲಿಂದ ಎಲ್ಲರೂ ಬನ್ನಿ ಮತ ಚಲಾಯಿಸಿ ಅಂತ ಕರೆಯೋದು. ಕಬ್ಬಣದ್ದು ತಗಡಂದು ಬಾಕ್ಸ್ ಇತ್ತಲ್ಲವ ಚೆನ್ನಾಗಿತ್ತಲ್ಲ ನೋಡಕ್ಕೆ. ಈಗ ನಮ್ಮ ಚಂದ್ರಣ್ಣ ಅವ್ರ ತಾತನ ಸುದ್ದಿ ಹೇಳ್ತಿದ್ದಿಲ್ವಾ ಆ ಮುಂಚೆ ಈ ಪೇಪರ್ ಕೊಡ್ತಿದ್ರಲ್ಲ ಆಗ ನಮ್ಮ ಊರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹಿಡಿದಾಗ ನಮ್ಮ ಅಪ್ಪ ಆಮೇಲೆ ತಿಮ್ಮಣ್ಣ ಇವರೆಲ್ಲ 4 ಜನ ನಿಂತ್ಕೊಂಡಿದ್ರು. ತಾತ ಏನ್ ಮಾಡ್ಬಿಡ್ರಿ ಎಲ್ಲರೂ ಹೋಗಿ ಕಾಲು ನಮಸ್ಕಾರ ಮಾಡ್ಕೊಂಡು ನನ್ಗೆ ಹಾಕಪ್ಪ ನನ್ಗೆ ಹಾಕು ತಾತ ಓಟ ನನ್ಗೆ ಹಾಕು ತಾತ ಓಟ ಅಂದಿದ್ದಕ್ಕೆ ಒಬ್ರಿಗೆ ಹಾಕಿ ಒಬ್ರಿಗೆ ಹಾಕಿ ಬೇಡ ಅನ್ಬೇಕು ಅಂದ್ಬಿಟ್ಟು 4 ಜನಕ್ಕೂ ಓದ್ಬಿಟ್ಟು ಬಂದಿದ್ದ. ಈ ಸುದ್ದಿ ನನಗೆ ಗೊತ್ತಿರ್ಲಿಲ್ಲ ಬಿಡು. ಒಂದು ವರ್ಗ ನಿನ್ಗೂ ಹಾಕಿ ಎಲ್ಲರೂ 4 ಜನಕ್ಕೂ ಆಗಿವನಿಕಂತ ಮಾಡಬಾರ್ದು. ಒಂದು ಓಟು ಒಬ್ಬರಿಗೆ ಗುಪ್ತ ಮತದಾನ. ಇನ್ನೊಂದು ಎಲೆಕ್ಷನ್ ಅದಕ್ಕಯ್ಯ ಅದೇನಪ್ಪ MLC ಇದೆಲ್ಲ ಮಾಡ್ತಾರಲ್ಲ ಅಯ್ಯಾ ಆಯ್ತಾ ಮೊದಲನೇ ಪ್ರಾಶಸ್ತಿದ್ ಮತ ಎರಡನೇ ಅಲ್ಲಿ ಕೊಡ್ಬೇಕು ಆಯ್ತಾ. ಈ ವಿಧಾನಸಭಾ ಚುನಾವಣೆ ಅದಲ್ಲಪ್ಪ ಅಲ್ಲಿ ಒಬ್ಬರು ಒಂದೇ ಓಟು. ಏಮಣ್ಣ ಹೇಳದ್ದು ಹಳೆ ಕತೆ ಆಯ್ತು ಈಗ ಹಂಗ ಆಗಕ್ಕಿಲ್ಲ ಬಿಡು. ನೀನು ಯಾರು ಹಾಕ್ಬೇಕು ಒಬ್ಬರಿಗೆ ಓತದ್ದಿಟ್ಲೆ ಅದು ಸೌಂಡ್ ಬಂದ್ಬಿಡ್ತದೆ ಬೀಪ್ ಸೌಂಡ್ ಮುಗಿತು ನಿನ್ ಕೆಲಸ. ಇನ್ನೊಂದ್ ಒತ್ತಿದ್ರು ಸೌಂಡ್ ಬರೋದಿಲ್ಲ ನೀನು ಸುಮ್ಮನೆ ಒತ್ತಕಬೇಕು. ನೀವು ಒತ್ತಿದ್ರೆ ನಿನ್ ಕೈಯೇ ನೋಯೋದು. ನೀನು ಬೀಜಿ ಬರ್ಬೇಕು. ನೀನು ಏನಾದ್ರು ಬೇಕಾದವ್ರಿಗೆ ಒತ್ತ ಮೊದ್ಲು ಆ ಕಡೆ ಈ ಕಡೆ ಬೇರೆ ಬಟನ್ ಒತ್ಬಿಟ್ಟು ಬೇರೆಯವ್ರಿಗೆ ಹಾಕ್ಬಿಟ್ಟು ಅಯ್ಯಯ್ಯೋ ನನಗ್ ಬೇಕಾದವ್ರಿಗೆ ಹಾಕ್ಲಿಲ್ವಲ್ಲ ಅನ್ನಂಗೂ ಇಲ್ಲ. ನೋಡಿ ನೋಡಿ ಎಚ್ಚರಿಕೆಯಲ್ಲಿ ಅಲ್ಲಿರೋ ಚಿಹ್ನೆಗಳೆಲ್ಲ ನೋಡ್ಕೊಂಡು ಆಮೇಲೆ ನೀನು ಜೊತೆಗೆ ಚಂದ್ರಣ್ಣ ಅಲ್ಲಿ ಮತದಾನ ಕೇಂದ್ರದಲ್ಲಿ ಆ ಕೆಲ್ಸಕ್ಕೆ ನಿಯೋಜಿತರಾಗಿರ್ತಾರಲ್ಲ ಅಧಿಕಾರಿಗಳು ಈ ಬೀಪ್ ಸೌಂಡ್ ಕೇಳ್ದಟ್ಲೆ ಬನ್ನಿ ಬನ್ನಿ ಈಚೆಗೆ ಅಂತಾರೆ ಕೊಡಕ್ಕಿಲ್ಲ ಇನ್ನೊಂದು ಒತ್ತಕ್ಕೆ. ಆಮೇಲೆ ಈ ಸರಿ ಮನೆಯಲ್ಲೇ ಮತದಾನ ಮಾಡುವಂತ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ವಿಕಲಚೇತನರು ವಯಸ್ಸಾದವರು ಮತಗಟ್ಟೆಗೆ ಏನಾದ್ರು ಬರೋದಕ್ಕೆ ತೊಂದ್ರೆ ಆಗ ಈ ವಯಸ್ಸಾದವ್ರನ್ನ ಏನಾದ್ರು ಒಂದ್ ಸ್ವಲ್ಪ ಕೈ ಕಾಲು ಸೋತೋಗಿರೋರ್ನ ಮತಗಟ್ಟೆಗೆ ಎಲ್ಲ ಎತ್ಕೊಂಡು ಹೊರಬರೋರು ಇನ್ನೊಬ್ರಿಗೆ ಅವರಿಂದ ಸಹಾಯ ಪಡೆದು ಅವ್ರು ವೋಟ್ ಮಾಡ್ತಾರೆ. ಈಗ ಆಗಿಲ್ಲ ಮತ ಅಲ್ಲಿಗೇನೆ ಅಂದ್ರೆ ಮನೆಗೇನೆ ಎಷ್ಟು ಜನ ಇದಾರೆ ಆ ತರದವ್ರನ್ನ ಲೀಸ್ಟ್ ಕೊಟ್ರೆ ಮನೆಗಳಿಗೆ ಹೋಗಿ ಅಲ್ಲೇನೆ ಕೂಡ ಮತದಾನ ಮಾಡುವಂತ ಅವಕಾಶವನ್ನು ಕೂಡ ತಗೊಂಡ್ಬರ್ತಾರ ಮನೆಗೆ. ಏನೋ ಗೊತ್ತಿಲ್ಲ ನನಗೂ ವಿಚಾರ ಇಲ್ಲ ಇಲ್ಲ ಅದು ಬ್ಯಾಲೆಟ್ ಪೇಪರ್ ಅಂತ ತಗೊಂಡು ಹೋಯ್ತಾರೆ ಅವರು. ಆಮೇಲಿಂದ ಇದು ಆಪ್ಗಳು ಮಾಡವ್ರೆಕವ ಈಗ ಅದೇ ನಾವೇನೋ ವಾಟ್ಸಾಪ್ ಅದು ಇದು ಆ ಆಪ್ ಈ ಆಪ್ ಅಂತಿಲ್ವವ ಈಗ ನಮ್ದು ಹೆಸರು ಇದ್ದದು ಇಲ್ವೋ ಯಾವ ಮತಗಟ್ಟೆ ಅನ್ನೋದಕ್ಕೆ ಅದೇನೋ ಮಾಡೋರೆಕವ VHA ಅನ್ಕೊಂಡು ಏನೇ ಹೇಳ್ತಾ ಇದ್ರು ನಮ್ಮ ಇವ್ರು ಯಾರ ಬಂದಿದ್ರು ಅಧಿಕಾರ ನಮ್ಮ ಊರಿನಾಗೆ ಅದೇನೋ ವೋಟರ್ಸ್ ಹೆಲ್ಪ್ ಲೈನ್ ಆಪ್ ಅಂತ ಅಲ್ಲಿಗೆ ಹೋದ್ರೆ ನಮ್ದು ಏನು ಯಾವ ಮತಗಟ್ಟೆ ಆಯ್ತಾ ಅಂತ ಗೊತ್ತಾಯ್ತದಂತೆ. ನಿನ್ ನೋಂದಣಿ ಸಂಖ್ಯೆಯ ಅದಕ್ಕೆ ಟೈಪ ಮಾಡ್ಬಿಟ್ರೆ ನಿನ್ ಯಾವ ಊರು ಆಯ್ತಾ ನಿನ್ ಮತಗಟ್ಟೆ ಸಂಖ್ಯೆ ಎಷ್ಟು ಸೀರಿಯಲ್ ನಂಬರ್ ಎಷ್ಟು ಆಯ್ತಾ ಅದೆಲ್ಲ ತೋರಿಸ್ತದಂತೆ. ಅದೇ ಮನೆಗೆ ಬಂದು ಚೀಟಿ ಕೊಡ್ತಾರಲ್ಲ ಆ ಚೀಟಿನ ತಕ್ಕಂದು ಅಕಸ್ಮಾತ್ ನಿಂಗೆ ಚೀಟಿ ಸಿಕ್ನಿಲ್ಲ ಅಂತ ಅನ್ಕವ ಆಯ್ತಾ ಇಲ್ಲ ನೋಡ್ಕೊಂಬಿಡ. ನೀನ್ ವೋಟರ್ ID ಅಂತ ಏನೋ ಇರ್ತದಲ್ಲವ ಅದನ್ನ ಟೈಪ್ ಮಾಡಿದ್ರೆ ಸಾಕು ಓಟ್ ಮಾಡಬೇಕು ಅನ್ನೋದು ತೋರಿಸ್ಬಿಡ್ತದೆ. ಅಲ್ಲಿಗೆ ಹೋಗೋದು ಓಟ್ ಹಾಕೋದು. ವೋಟರ್ ಹೆಲ್ಪ್ ಲೈನ್ ಅಂತ ಕಯ್ಯ ಹೇಳನ್ನಲ್ಲ, ಅದನ್ನ ವಿ ಎಚ್ ಎ ಅಂತ ಹೇಳದಾರಂತೆ ಕಯ್ಯ. ಜೊತೆಗೆ ನೀವು ವೋಟರ್ ಐ ಡಿ ಕಾರ್ಡ್ ಜೊತೆಗೆ ಇನ್ನೊಂದು ಗುರುತಿನ ಚೀಟಿನ ಇಟ್ಕೋಬೇಕಾಯ್ತದೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ತರದ ಇಲ್ಲ, ನೀವು ಉದ್ಯೋಗಿಗಳಾಗಿದ್ರೆ ನಿಮ್ ಉದ್ಯೋಗಿದ ಕಾರ್ಡ್ ಈ ತರ ನಿಮ್ ಅಡ್ರೆಸ್ ಕಾರ್ಡ್ ಆಯ್ತದ ಕನ್ನಡ. ಅದೇ ಅಂದ್ರೆ ಸರ್ಕಾರದ ಯಾವ್ದೇ ಗುರುತಿನ ಚೀಟಿ ಇಟ್ಕೋಬೇಕು. ನಾನು ಈ ದೇಶದ ಪ್ರಜೆ ಅನ್ನೋದು ಒಂದು ಗುರುತಿರಬೇಕು. ಅಣ್ಣ ಮೊದ್ಲೆಲ್ಲ ಬ್ಯಾಲೆಟ್ ಪೇಪರ್ ಇದ್ದಾಗ ನಾವು ಹೋಗೋದಕ್ಕೆ ನಮ್ಮ ಇನ್ಯಾರೋ ಚಲಾಯಿಸ್ಬಿಟ್ಟು ಎಲ್ಲ ಕಟ್ಟುನಿಟ್ ಮಾಡದೆ ಸರ್ಕಾರ. ಅದಕ್ಕೆ ಆ ತರ ಏನಾರ ಮಾಡಕ್ ಹೋಯ್ತು ಅಂದ್ರೆ ಅದಕ್ಕೆ ಆ ರೀತಿ ಯಾರು ಮಾಡಕ್ ಹೋಗ್ಬಾರ್ದು ಅಲ್ವಾ. ನಮ್ ಹಕ್ಕು ಅದು, ಇನ್ನೊಬ್ಬರ ಹಕ್ಕನ್ನ ಕಸ್ತಗಳಕ್ಕೆ ನಮ್ಗೆ ಯಾವ್ದೇ ಹಕ್ಕಿಲ್ಲ ಅಲ್ವಾ. ಆ ಹಕ್ಕನ್ನ ಅವರೇ ಚಲಾಯಿಸ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಬರೀ ಎಲೆಕ್ಷನ್ ಚುನಾವಣೆ ಅದು ಇದು ಅಂತ ಮಾತಾಡ್ತಿರೋ, ಇನ್ನೇನು ಮಳೆ ಬೀಳಕ್ಕೆ ಸೂಚನೆ ಕೊಡ್ತಾ ಇದೆ, ಹೊಸ ಹೊಲ ಗದ್ದೆ ಹದ ಮಾಡ್ಕೊಂಡಿರೋ ಇಲ್ವೋ, ಈ ಕಡೆ ತಿರುಗ್ಬಿಟ್ಟು ಆಮೇಲೆ ಎಲ್ಲ ನಾಟಿ ಪಾಟಿ ಕೆಲಸ ಎಲ್ಲ ಹೇಳ್ಬೇಕು. ನೀನ್ ಓಡಾಡ್ತಾ ಇರೋದು, ನಾವು ಜಮೀನಲ್ಲಿ ದುಡಿತಾ ಇದೀವಿ. ನಾನು ಜಮೀನ್ ಕಡೆಗೆ ಏನ್ ಈಗ ನೋಡ್ಬೇಕು, ನೋಡ್ತಾ ಇದ್ದೀನಿ ಸುಮ್ನೆ ಒಂದ್ ಕಣ್ಣು ಜಮೀನ್ ಕಡೆಗೆ ಇಟ್ಟಿದ್ಯಾ, ಹಂಗಿರ ಪ್ರಯೋಜನ ಇಲ್ಲ. ಇದು ಕೂಡ ಒಂದ್ ಜವಾಬ್ದಾರಿನೇ, ಯಾಕೆಂದ್ರೆ ವೋಟ್ ಮಾಡೋದ್ ಹೆಂಗ್ ಜವಾಬ್ದಾರಿನೋ, ಜನಗಳಲ್ಲಿ ಜಾಗೃತಿ ಮೂಡಿಸೋದು, ಓಡಾಡೋರ್ನೆಲ್ಲ ತಪ್ಪು ಅಂತ ಹೇಳಕ್ ಹೋಗ್ಬಾರ್ದು ಕಮಲಕ. ಆಯ್ತಾ, ಓಡಾಡೋ ಟೈಮಲ್ಲಿ ಓಡಾಡಬೇಕು, ಜಮೀನಲ್ಲಿ ದುಡಿಬೇಕು. ಹೌದು, ಈಗ ಏನಾಗ್ಬಿಟ್ಟದೆ ನಮ್ಮೂರ ಅಷ್ಟೇ ಅಲ್ಲಕ್ಕ ಏಮಣ್ಣ, ಉಳಿದೂರಲ್ಲೂ ಓಸಿ ವ್ಯವಸಾಯದ ಕಡೆಗೆ ಗಮನ ತಪ್ಪೋಗ್ಬಿಟ್ಟದೆ ಅಲ್ವಾ. ಏ ಬಾಸಿದ್ದಣ್ಣ ಏನ್ ಮಾಡ್ದಿ, ಒಂಚೂರು ಹೋಗಿದ್ ಬಂದ್ಬಿಡಂಪ ಅವ್ರ ಜೊತೆಗೆ. ಏ ಬಾ ನಿಂಗಣ್ಣ, ಯಾಕ ಹಿಂಗ್ ನಿಂತಿದ್ದಾಯಿ ಬಾ ಅಂತ ಅನ್ಕೊಂಡು ಕಡ್ಕೊಂಡ್ಬಿಟ್ಟು. ಅದಕ್ಕೆ ಒಂಚೂರು ವ್ಯವಸಾಯದಕ್ಕೂ ಯೋಚನೆ ಮಾಡ್ಬೇಕು, ಯಾಕಂತಂದ್ರೆ ಇದು 5 ವರ್ಷಕ್ಕೆ ಒಂದ್ಸರಿ ಬರೋ ಎಲೆಕ್ಷನ್ ಅಲ್ವಾ. ಅದು ಮುಖ್ಯವೇ, ಇಲ್ಲ ಅಂತ ನಾವು ಹೇಳಕ ಆಗೋದಿಲ್ಲ. ಆದ್ರೆ ಭೂಮಿ ತಾಯಿ ಇದೆಲ್ಲದಕ್ಕಿಂತ ದೊಡ್ಡವಳು. ಅದೇನೋ ಅಂತಾರಲ್ಲಣ್ಣ, ಏನವ್ವ ಹರ್ಷದ್ಕೊಳ್ ನಂಬ್ಕೊಂಡು ವರ್ಷದ್ಕೊಳ್ ಬಿಟ್ರಂತೆ ಹಂಗಾಗ್ಬಾರ್ದು. ಆದ್ರೆ ನಮ್ ಎಲ್ಲಾ ಕೆಲಸ ಕಾರ್ಯಗಳು ಸರಿಯಾಗಿ ನಡಿಬೇಕು ಅಂದ್ರೆ ಒಂದು ಸುಭದ್ರ ಸರ್ಕಾರ ಜೊತೆಗೆ ಜನಪರ ಕಾಳಜಿ ಇರುವಂತ ಒಂದು ಜನಗಳು ಗೆಲ್ಲಬೇಕು. ಅದನ್ನ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ ಜವಾಬ್ದಾರಿ. ನಾವು ಅದಕ್ಕೆ ಇದನ್ನ 5 ವರ್ಷಕ್ಕೆ ಒಂದ್ಸರಿ ನಾವು ಇದನ್ನ 15 ದಿನ ನಾವು ಇದನ್ನ ಚಾಚು ತಪ್ಪಿ ಅಥವಾ ಒಂದಿನ ಮತದಾನದ ಸಂದರ್ಭದಲ್ಲಿ ಸರಿಯಾದ ರೀತಿ ಮತದಾನ ಮಾಡಿದ್ರೆ, ವಿವೇಚನೆಯಿಂದ ಮತದಾನ ಮಾಡಿದ್ರೆ, ಈ 5 ವರ್ಷ ಪರದಾಡೋದ ಒಂದಷ್ಟು ಕಡಿಮೆ ಮಾಡ್ಕೋಬಹುದು ನಾವು. ಅದಕ್ಕೆ ಅದಕ್ಕೆ ಅದೇನು ಆಗ ಹೇಳ್ತಿರಲ್ಲಪ್ಪ, ಯಥಾರಾಜ ತಥಾ ಪ್ರಜಾ. ಈಗ ಪ್ರಜನೇ ರಾಜ ಆಗಿರೋದ್ರಿಂದ ಪ್ರಜೆ ಹೆಂಗಿರ್ತಾನೆ ಸರ್ಕಾರ ಹಂಗಿರ್ತದೆ. ಸರಿಯಾದ ಮಾತೇಳ್ದೆ ಬಿಡೋಣ. ಆಮಿಷಗಳಿಗೆ ಒಳಗಾಗಬಾರ್ದು. ಆಮೇಲೆ ಮತದಾರ ಪ್ರಭು ಅಂತ ಹೇಳೋದಿಲ್ವವ್ವ, ಮತದಾರನೇ ರಾಜ. ಆಯ್ತಾ, ಗೆದ್ದವ್ರ ರಾಜರಲ್ಲ, ಗೆಲ್ಸದವ್ರ ರಾಜ. ಅದಕ್ಕೆ ನಮ್ಮ ಸೇವೆನ ಮಾಡಬೇಕಾಗಿರೋಂಥದ್ದು ಗೆದ್ದವ್ರ ಜವಾಬ್ದಾರಿ. ಆ ಕಾರಣಕ್ಕೆ ನಾವು ಉತ್ತಮವಾದಂತ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿದ್ರೆ ಉತ್ತಮವಾದಂತ ಆಡಳಿತನ ನಿರೀಕ್ಷೆ ಮಾಡಕ ಸಾಧ್ಯ. ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಯಾರೂ ಬಿಡದೆ ಇರಂಗೆ ಓಟ್ನ ನಮ್ಮ ಹಳ್ಳಿಲಿ ಕಡ್ಡಾಯವಾಗಿ ಮಾಡಿಸ್ಬೇಕು. ನೂರಕ್ಕೆ 100 ಮಾಡ್ಸವ ಬಿಡು. ಆಯ್ತಾ, ಮಾಡ್ಸವ. ಆಯ್ತಾ, ಎಲ್ಲರೂ ಈ ಹಬ್ಬ ಅಂತ ಹೇಳ್ದಲ್ಲಪ್ಪ, ಎಲ್ಲರೂ ಸೇರಿ ಮಾಡವ, ಒಂದು ಜಾತ್ರೆ ತರ ಮಾಡ. ಕೆಲ್ಸದ ಮೇಲೆ ಹೋಗಿ ಆಚೀಚೆ ಹೋಗ್ಬಿಟ್ಟವ್ರೆ, ಅವ್ರಿಗೆಲ್ಲ ಒಂದ್ ಫೋನ್ ಹಾಕ್ಬಿಡವ್ರ ನೋಡಪ್ಪ. ಅವ್ರಿಗೂ ಅವಕಾಶ ಅದೆ, ವಲಸೆ ಹೋದವ್ರಿಗೂ ಕೇಳು. ಇಲ್ಲಿ ಆ ಪಕ್ಕದೂರವ್ರು ಅದೇನೋ ನಮ್ಗೆ ಏನ್ ಸೌಲಭ್ಯನೂ ಮಾಡ್ಕೊಟ್ಟಿಲ್ಲ ನೀವು ಅಂದ್ಬಿಟ್ಟು ಮತದಾನ ಬಹಿಷ್ಕಾರ ಮಾಡೋ ಸಲ ಅಂತಿದ್ರಂತೆ. ಹೋಗ್ಬಿಟ್ಟು ಅಲ್ಲ ನ್ಯಾಯ ಕೇಳ್ತವ್ರ ನಮ್ಮ ಸ್ನೇಹಿತರಲ್ಲ ಅವ್ರ ಕಣ್ಣು ನಡಿ ಹೋಗ್ಬಿಟ್ಟವ್ರ ನಾವು ಸಾಯಂಕಾಲ. ಅಲ್ಲ ನ್ಯಾಯ ಕೇಳ್ತವ್ರೆ, ಆದ್ರೆ ನ್ಯಾಯ ಕೇಳೋದು ಅವರು ಹಕ್ಕು ಅದುವೆ ಅಲ್ವಪ್ಪ. ಯಾಕೆ ಅಂತಂದ್ರೆ ಏನು ಆಗಿಲ್ಲ, ನಮ್ ಊರು ಹಂಗೆ ಅದೇ ಅಂತಂದಾಗ ಊರು ಉದ್ದಾರ ಆಗದ್ ಬೇಡವಯ್ಯ. ಊರಿಗೆ ರಸ್ತೆ ಬೇಡವ, ಈ ಕಳ್ಳಿ ಬೇಲಿ ಎಲ್ಲ ಬೆಳಕೊಂಡಿದೆ ಅಲ್ವವ್ವ. ಬೋರ್ವೆಲ್ ಗಳು ತಗ್ಸಿದ್ರು ಬಿಡು, ಕೆರೆ ಅದೇ ನಮ್ ಊರಿಗೆ ಏನ್ ತೊಂದ್ರೆ ಇಲ್ಲ, ಕೆರೆ ಅದೇ, ಕೆರೆ ನೀರು ಆಮೇಲೆ ನಮ್ಗೊಂದು ಗೊಬ್ಬರ ಬೇಕು ಜಮೀನ್ಗೆ ಅಂದ್ರೆ ನಾವೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ಅದೆಲ್ಲ ಹೆಂಗಾಯ್ತದ ಹೇಳು. ಅವರು ಅದೆಲ್ಲ ಸೌಲಭ್ಯ ಕೊಟ್ಟಿಲ್ಲ ಅನ್ಬಿಟ್ಟು ಮತದಾನ ಬಹಿಷ್ಕಾರ ಮಾಡೋದು ಸರಿಯಲ್ಲ. ಅದಕ್ಕೆ ಈ ಸಲ ಆದ್ರೂ ನೀವು ಸರಿಯಾದನ್ನ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಅಂತ ಅವ್ರಿಗೆ ಹೇಳ್ಬೇಕು. ಈಗ ಅದೇನೋ ಒಂದ್ ಮಾತಾದಕಪ್ಪ, ಎಲ್ಲ ಪೇಪರ್ನಾಗ ಓದ್ದೆ, ಈ ಪ್ರಜ್ಞಾವಂತರು ಪ್ರಶ್ನೆ ಮಾಡೋದನ್ನ ಕಡಿಮೆ ಮಾಡ್ತು ಅಂತಂದ್ರೆ ಈ ಮೂರ್ಖರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದ ಅಲ್ವಾ. ಅದಕ್ಕೆ ಪ್ರಜ್ಞಾವಂತ ಮತದಾರರಾಗಬೇಕು, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಕೇಳ್ತಾವ್ರು ನಮ್ಮ ನಿಂಗಣ್ಣ ಊರವರು ಅಲ್ವಯ್ಯ, ಕೇಳಲಿ. ಆದರೆ ಮತದಾನ ಅವರು ಮಾಡಲೇಬೇಕು, ಇಲ್ಲಾಂದ್ರೆ ಇನ್ಯಾರಿಗೂ ತೊಂದರೆ ಆಯ್ತದೆ. ಯಾರೇ ಗೆದ್ರುವೆ ನಮ್ಮ ಊರು ಉದ್ಧಾರ ಆಗಬೇಕು. ಕಡ್ಡಾಯವಾಗಿ ಮತದಾನ ಮಾಡಮ್ಮ, ಏನೇನು ಪ್ರೂಫ್ ಬೇಕೋ ಅದನ್ನೆಲ್ಲವನ್ನ ಮತಗಟ್ಟೆಗೆ ತೆಗೆದುಕೊಂಡು ಹೋಗಮ್ಮ, ಅವತ್ತೆಲ್ಲರೂ ಸೇರಿ ಓಟ್ ನಮ್ಮೂರ್ಗೊಂದು ಒಳ್ಳೇದ್ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಓಡಾಡ್ತಾ ಇರೋದು. ಒಸಿಯ ಕುಂತ್ಕ ಕುಂತ್ಕ ಮೀಟಿಂಗ್ ಮೀಟಿಂಗ್ ಅದೇ ಅನ್ನಲ್ವಾ, ಅಲ್ಲೇ ಏನೋ ಮಾಡಿರ್ಬೇಕು. ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಭಾಷಣ ಮಾಡ್ಬೇಕು ನಮ್ ಏಮಣ್ಣ. ಅದಕ್ಕೆ ಒಸಿ ಅಂಗಳ ಒಸಿ ತೇವ ಮಾಡ್ಕೊಂಡು ಹೋಗಕ್ಕೆ ಏನಾದ್ರೂ ತಂಗಳು ಕೊಡ್ಬೇಡಕ್ಕೂರು ಟೀ ಕೊಟ್ಬಿಟ್ರೆ ಸಾಕು ನನ್ಗೆ. ಇರು ತ್ಯಾವಾಗದು ಟೀ ಅಲ್ಲ, ಹೊಸಿ ಬೆಲ್ಲದ ಪಾನಕ ಮಾಡ್ಕೊಂಬೋಗು, ಎದ್ದೋಗು. ಹೋಯ್ತೀನಿ ರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸಿ ಹೇಮಕುಮಾರ್. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 30 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಬದುಕಿನ ಸಾರ್ಥಕತೆಯನ್ನು ಕುರಿತು ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಜಿ ಕೆಬ್ಬಹಳ್ಳಿಯ ಕೃಷಿಕರಾದ ಕೆಎಸ್ ಲಕ್ಷ್ಮೀಕಾಂತ ಮತ್ತು ಕೆಎಸ್ ಬೋರೇಗೌಡ ಅವರೊಂದಿಗೆ ಮಾತುಕತೆ. ಅಂದರೆ ಇವಾಗ ನಾವು ಇದು ಕೃಷಿನಲ್ಲಿ ತುಂಬ ತುಂಬ ಆಸಕ್ತಿ ಜಾಸ್ತಿ ಇದೆ. ಹಂಗಾಗಿ ಈಗ ಎಷ್ಟು ವರ್ಷ ಕಬ್ಬು ಬೆಳೆದ್ರಿ ನೀವು ಸರ್? ನಾವು ಡಿವೈಡ್ ಆದಮೇಲೆ ಅಂದರೆ ಮೊದಲು ಅಣ್ಣಂದಿರೆಲ್ಲ ಮಾಡ್ತಾಯಿದ್ರು, ಆಮೇಲೆ ನಾವು ಅಂದರೆ 2004 ನಾವು ಡಿವೈಡ್ ಆದದ್ದು. ಮೇ 1 ಸೋಮವಾರ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಪ್ರಗತಿಪರ ಕೃಷಿಕ ಬಿವಿ ರಾಜೇಗೌಡ. ಪ್ರತಿಯೊಂದು ಕಡೆ ಆರ್ಡರ್ ತಗೊಂಡು ನಂಬರ್ ತಗೊಂಡು ಕೊಡ್ತಾ ಇದ್ದೀವಿ. ಯಾವುದೇ ಬೆಳೆ ಮಾಡಿದ್ರು ಈ ಟೊಮೊಟೊ ತಗೊಂಡ್ರು ಅಷ್ಟೇ, ನಾನು ನೇರವಾಗಿ ಗ್ರಾಹಕರು ಕೊಡೋದ್ರಲ್ಲ ಅಂದರೆ ಸಂತೆಲಿ ಕೊಟ್ರು ಅದೇ ಎಲ್ಲ ಶಿಫ್ಟಿಂಗು. ನಾನು ಈ ರೈಟ್ಗೆ ಹೋಗುತ್ತೆ ಅಷ್ಟು ಆದಾಯ ಸಿಕ್ಕಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲ ಅಂದರೆ ನಾನೇ ಕುಂದ್ಕೊಂಡು ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ವಿ. ಮೇ 2 ಮಂಗಳವಾರ ಜೈವಿಕ ಗೊಬ್ಬರಗಳ ಬಳಕೆ ಹಾಗೂ ಅದರ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆಶಾ NN ಅವರೊಂದಿಗೆ ಸಂದರ್ಶನ. ಈ ಒಂದು ಸೂಕ್ಷ್ಮ ಜೀವಿಗಳನ್ನ ನಾನು ಈ ತರ ಈ ಒಂದು ಪ್ರಕೃತಿ ತತ್ವವಾಗಿ ಬಂದಿರುವಂತಹ ಸೂರ್ಯ ಚಂದ್ರ ಮಣ್ಣು ಭೂಮಿಗೆ ನಾನು ಹೋಲಿಸ್ಕೊತಾ ಇದ್ದೀನಿ. ಈ ಒಂದು ಇದ್ರ ಗುಣಮಟ್ಟನ ಇಮಿಡಿಯೇಟ್ ಆಗಿ ಯಾಕೆ ನಮಗೆ ಸಿಗಲ್ಲ ಅಂತಂದ್ರೆ ಯೂರಿಯಾನ ಹಾಕಿದ ತಕ್ಷಣ ನಮಗೆ ತಕ್ಷಣ ನಮಗೆ ಬೆಳೆ ಚೆನ್ನಾಗಿ ಆಗಿರೋದು ಕಾಣಿಸುತ್ತೆ. ಇವು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಿರ್ತವೆ. ಮೇ 3 ಬುಧವಾರ ದ್ವಿದಳ ಧಾನ್ಯಗಳ ಬೀಜೋತ್ಪಾದನೆಯ ತಾಂತ್ರಿಕತೆ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದಿವ್ಯಾ HV ಅವರೊಂದಿಗೆ ಮಾತುಕತೆ. ಒಂದು ಹಳದಿ ರೋಗಕ್ಕೆ ಈ ಒಂದು ತಳಿ ತುತ್ತಾಗ್ತದ್ರಿಂದ ಒಂದು ಬೀಜೋತ್ಪಾದನೆಯಲ್ಲಿ ನಾವು ಹೆಚ್ಚಿನ ಪ್ರಗತಿ ಸಾಧಿಸೋಕ್ಕಾಗಲಿಲ್ಲ. ಅದೇ 18-19 ಒಂದು ಹೊಸ ತಳಿ LBG 791 ಅಂತ ಹೇಳಿಬಿಟ್ಟು ಮಂಡ್ಯದಿಂದ ನಮಗೆ ಮಂಡ್ಯ VC ಫಾರಂಿಂದ ನಮಗೆ ಒಂದು ಪ್ರಯೋಗಕ್ಕೆ ಕೊಟ್ಟರು. ಮೇ 4 ಗುರುವಾರ ಹಿಪ್ಪುನೇರಳೆ ಬೆಳೆಯಲ್ಲಿ ಬೇರುಕೊಳೆ ರೋಗದ ಸಮಗ್ರ ನಿರ್ವಹಣೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ಸಸ್ಯರೋಗಶಾಸ್ತ್ರಜ್ಞರಾದ ಡಾಕ್ಟರ್ GS ಅರುಣ್ ಕುಮಾರ್. ನಮ್ಮ ಶಿಫಾರಸಿನ ಪ್ರಕಾರ 1 ಎಕರೆಗೆ 1 ವರ್ಷಕ್ಕೆ 10 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳ್ತೀವಿ. ನಾವು 5 ಬೆಳೆ ಯಾವುದಾದ್ರೂ ಒಂದು ಬೆಳೆ 5 ಸಲ 1 ವರ್ಷಕ್ಕೆ ಕಟಾವು ಮಾಡತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ಅದು ರೇಷ್ಮೆ ಬೆಳೆ ಒಂದೇ. ಮೇ 5 ಶುಕ್ರವಾರ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆಯನ್ನು ಕುರಿತು ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ